ಇವತ್ತು ಹೈಬ್ರಿಡ್ ಆಹಾರದಿಂದ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರ್ಪೇರಾಗ್ತಾ ಇದೆ. ಅದನ್ನು ಸುಧಾರಿಸಬೇಕು ಅಂತಂದರೆ ಕೃಷಿ ಉದ್ಯಮ ಅದು ಸುಧಾರಿಸಬೇಕಾಗಿದೆ. ಆ ನಿಟ್ಟಿನೊಳಗೆ ಎಲ್ಲ ಪ್ರಯತ್ನಗಳು ಸಾಗಲಿ ಅಂತ ಆಸೆ ಮಾಡ್ತಾ ಆತ್ಮೀಯ ಬಾಂಧವರೇ, ಬೀಜೋಪಚಾರ ಕುರಿತಂತೆ ಯಾವುದೇ ಒಂದು ಬೆಳೆ ಬೆಳೆಯೋದ್ರೊಳಗೆ ಇದು ಬಹಳ ಮಹತ್ವದ ಒಂದು ಹೆಜ್ಜೆ. ಈ ಬೀಜೋಪಚಾರ ಯಾಕೆ ಮಾಡಬೇಕು, ಮತ್ತು ಬೀಜೋಪಚಾರ ಮಾಡದೆ ಹೋದ್ರೆ ಏನಾಗ್ತದೆ, ಯಾವ್ಯಾವ ಬೀಜೋಪಚಾರ ಉಪಯೋಗ ಮಾಡಬೇಕಾದಂತಹ ಒಂದು ವಸ್ತುಗಳು ಯಾವುವು, ಮತ್ತು ಏನೇನು ವಿಧಗಳದಾವು ಬೀಜೋಪಚಾರದಾಗ, ಇವನ್ನೆಲ್ಲ ಕುರಿತಂತೆ ಇವತ್ತು ಚರ್ಚೆ ಮಾಡೋಣ ಅಂತ ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರು ಸೋಯಾಬೀನ್ ವಿಭಾಗ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಶಾಲಿನಿ ಹುಲ್ಗಳವರಿದ್ದಾರೆ. ಡಾಕ್ಟರ್ ಶಾಲಿನಿ ಹುಲ್ಗಳವರು ಇವತ್ತು ಬೀಜೋಪಚಾರ ಕುರಿತಂತೆ ನಿಮಗೆಲ್ಲ ಮಾಹಿತಿ ನೀಡ್ತಾ ಇದ್ದಾರೆ, ಮತ್ತು ಅದರಿಂದ ಏನು ಲಾಭಗಳಿದೆ, ಹೇಗೆ ಈ ಒಂದು ತಂತ್ರಾಂಶವನ್ನು ಅರ್ಥ ಮಾಡಿಕೊಂಡು ನಾವು ಹೆಚ್ಚಿನ ಬೆಳೆ ಬೆಳೆಯೋದರಲ್ಲಿ ಲಕ್ಷ್ಯ ವಹಿಸಬೇಕು ಅನ್ನೋದನ್ನು ಅವರು ಹೇಳ್ಕೊಡ್ತಾರೆ. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಶಾಲಿನಿ ಹುಲ್ಗಳವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಶಾಲಿನಿ ಅವರೇ. ನಮಸ್ಕಾರ ಸರ್. ನಮ್ಮ ಅನ್ನದಾತರಿಗೆ ಶರಣ ಶರಣಾರ್ಥಿಗಳು. ಸೊ ಈ ಒಂದು ಬೀಜೋಪಚಾರ ಇದು ಬಹಳ ಮುಖ್ಯ. ಮೊದಲೇದಾಗಿ ಈಗ ಸರ್ ಕೇಳಿದ್ರು ಬೀಜೋಪಚಾರ ಯಾಕೆ ಮಾಡಬೇಕು ಅಂಥೇಳಿ. ಇದು ಬೀಜೋಪಚಾರದಲ್ಲಿ ಬೀಜ ಒಂದು ಉಪಯುಕ್ತ ಪರಿಕರ, ಕೃಷಿ ಪರಿಕರ. ಈಗ ನೋಡ್ರಿ, ನಾವು ಮನುಷ್ಯರೇನು ಹುಟ್ಟಿದ ಕೂಸಿಗೆ ಹಿಡಿದು 10 ವರ್ಷ ತನೂ ಬೇರೆ ಬೇರೆ ವ್ಯಾಕ್ಸಿನೇಷನ್ ಕೊಡ್ತೀವಿ, ಚುಚ್ಚುಮದ್ದುಗಳನ್ನು ಕೊಡ್ತೀವಿ. ಈ ಪೋಲಿಯೋ ಆಯಿತು, ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಇಂಥವೆಲ್ಲ ಕೊಡ್ತೀವಿ. ಯಾಕೆ ಕೊಡ್ತೀವಪ್ಪ ಅಂದ್ರೆ ಮುಂದೆ ಯಾವ ರೋಗಗಳನ್ನು ಬರಬಾರ್ದಂತ ಹೇಳಿ. ಅದೇ ರೀತಿ ನಮ್ಮ ಬೆಳೆಗೆ ಕೂಡ ನಾವು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗ್ತದೆ. ಅದಕ್ಕೆ ಬೀಜೋಪಚಾರ ಬಹಳ ಮುಖ್ಯ ಇಲ್ಲಿ. ಆದ್ರೆ ರೈತರು ಮೊದಲಿಗೆ ತಿಳ್ಕೊಬೇಕು ನಮ್ಮ ಬೆಳೆಗೆ ಯಾವ ರೋಗಗಳು ಬರ್ತವೆ, ಯಾವ ಕೀಟಗಳು ಬರ್ತವೆ, ನಮ್ಮ ಮಣ್ಣಿನ ಗುಣಧರ್ಮಗಳೇನು, ಆ ಮಣ್ಣಿನಲ್ಲಿ ಬರುವಂಥ ರೋಗಗಳು ಯಾವುವು ಅಂತವು ತಿಳ್ಕೊಂಡು ಇಲ್ಲಿ ಬೀಜೋಪಚಾರ ಮಾಡಬೇಕಾಗ್ತದೆ. ಆಮೇಲೆ ಬೀಜೋಪಚಾರ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ರೈತರು ಒಂದು ಉತ್ತಮವಾದ ಬೀಜವನ್ನು ಆಯ್ಕೆ ಮಾಡಬೇಕು. ಉತ್ತಮವಾದ ಬೀಜ ಆಯ್ಕೆ ಎಲ್ಲಿ ಹೆಂಗೆ ಮಾಡಬೇಕು, ಅದೇ ಬೆಳೆಯಲ್ಲಿ ಕೆಲವೊಂದು ಪ್ರಮುಖ ಗುಣಮಟ್ಟದ ಪ್ರಮಾಣೀಕರಿಸಿದ ಬೀಜಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಆಯಿತು ಅಥವಾ KSSCಯಿಂದ ಆಯಿತು, ಅಲ್ಲಿ ಅಂಥ ಬೀಜಗಳನ್ನು ತಂದು ಅದಕ್ಕೆ ಬರುವಂಥ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಬೀಜೋಪಚಾರ ಮಾಡಬೇಕು. ಅಥವಾ ಕೆಲವೊಬ್ರು ರೈತರು ಏನು ಮಾಡ್ತಾರೆ, ಮನೆಯಲ್ಲೇ ತಮಗೆ ಬೇಕಾದಷ್ಟು ಬೀಜಗಳನ್ನು ತೆಗೆದಿಟ್ಕೊತಾರೆ ಮುಂದಿನ ಒಂದು ಹಂಗಾಮಿನಲ್ಲಿ ಹಾಕೋಬೇಕಂತ ಹೇಳಿ. ಅಂಥ ಬೀಜಗಳಿಗೂ ನಾವು ಬೀಜೋಪಚಾರ ಮಾಡಲೇಬೇಕು. ನಾವೇನು ಅನ್ಕೊಂತೀವಿ, ನಾವು ಚಲೋ ಬೀಜ ತೆಗೆದಿಟ್ಟಿವಪ್ಪ ಇದೇನು ಬೇಕಾಗಿಲ್ಲ ಅಂಥೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂಥವೆಲ್ಲ ನಡೆಯಂಗಿಲ್ಲ. ಅದರದ್ದು ಮೊಳಕೆ ಶಕ್ತಿಯನ್ನು ಮತ್ತು ಮೊಳಕೆ ಪ್ರಮಾಣವನ್ನು ನೋಡಿಕೊಂಡು ಆಮೇಲೆ ಬೀಜೋಪಚಾರ ಮಾಡಲೇಬೇಕಾಗ್ತದೆ. ಯಾಕಂದರೆ ಮುಂದೆ ಬರುವ ರೋಗ ಕೀಟಗಳು ಅಥವಾ ಆ ಬೆಳೆ ಒಂದು ಸದೃಢವಾಗಿ ನಾವು ಬೆಳೆಸ್ಬೇಕಂದ್ರೆ ಈ ಒಂದು ಬೀಜೋಪಚಾರ ಮಾಡಲೇಬೇಕಾಗ್ತದೆ. ಆಮೇಲೆ ಇದೊಂದು ಕಡಿಮೆ ಖರ್ಚಿನ ಒಂದು ಆದಾಯ ಇದು ಬೀಜೋಪಚಾರ. ಆಮೇಲೆ ಇಲ್ಲಿ ಹೆಚ್ಚು ಪೋಷಕಾಂಶಗಳು ಒದಗಿಸುವ ಕೂಡ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ರಾಸಾಯನಿಕ ಗೊಬ್ಬರ ಬಳಕೆ ಭಾಳ ಆಗ್ಬಿಟ್ಟದೆ, ಅಂಥ ರಾಸಾಯನಿಕ ಗೊಬ್ಬರ ಬಳಕೆನೂ ನಾವು ಕಡಿಮೆ ಮಾಡಬೇಕಂದ್ರೆ ಕೆಲವೊಂದು ಇಲ್ಲಿ ನಮ್ಮ ಮುಂದೆ ಹೇಳ್ತೀನಿ ಯಾವ್ಯಾವ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸ್ಬೇಕಂಥೇಳಿ. ಅಂಥವೆಲ್ಲ ಉಪಯೋಗಿಸ್ಕೊಂಡ್ರೆ ಅಂದರೆ 50% ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡ್ಬೋದು. ಡಾಕ್ಟರ್ ಶಾಲಿನಿ ಹುಲ್ಗಳವರೇ, ಮುಖ್ಯವಾಗಿ ಇವತ್ತು ನಮ್ಮ ರೈತರ ಸಮಸ್ಯೆ ಅಂದ್ರೆ ಅದೇ, ಇವತ್ತು ಭೂಮಿಯಲ್ಲಿ ಕಸುವು ಕಡಿಮೆ ಆಗ್ತಾ ಇದೆ, ಸಾವಯವ ಅಂಶ ಕಡಿಮೆ ಆಗ್ತದೆ, ಎತ್ತಿಲ್ಲ ಅನ್ಕೊಳ್ಳೋ ತಿಪ್ಪಿ ಗೊಬ್ಬರ ಸಿಗುದಿಲ್ಲ, ಸಾವಯವ ಗೊಬ್ಬರದ ಒಂದು ತೊಂದರೆ ಬಹಳ ಆಗಿದೆ. ಮತ್ತೆ ಬಡ ರೈತರಿಗಂತೂ ಸಾವಯವ ಗೊಬ್ಬರ ಸಿಗೋದಿಲ್ಲ. ಮೊದಲೇನಿದ್ರೆ ಹೇರಳವಾಗಿ ಬಡ ರೈತರಲ್ಲಿ ಸಾವಯವ ಗೊಬ್ಬರ ಇರ್ತಿತ್ತು, ಮನೆಯಲ್ಲಿ ಗೊಬ್ಬರ ತಿಪ್ಪಿ ಗೊಬ್ಬರ ಏನ್ ನಮ್ ತಿಪ್ಪಿ ಗೊಬ್ಬರ ಐತ್ರಿ ಹಾಕ್ಬಿಡ್ತೇವೆ. ಇವತ್ ನೋಡ್ರಿ, ನಮ್ಮ ರೈತ ಬಾಂಧವರಿಗೆ 15 ಚೀಲ ಬೆಳಿಬೇಕು ಅಂತಂದಲ್ಲಿ 10 ಚೀಲನೂ ಆಗುದಿಲ್ಲ. ಆಮೇಲೆ ಹಿಂಗಾದ್ರೆ ಏನಾಕತ್ತಿರಿ, ಖರ್ಚು ಐತ್ ಮೇಲೆ ಅವು ಈಗ ಬೀಜ ಗೊಬ್ಬರ ಎಲ್ಲ ನಾವು ಉದ್ರಿತಾ ಬಂದಿರ್ತಾರೆ ವ್ಯಾಪಾರಗಳ ಕಡೆ, ಅದರ ಪೀಕ್ ಬಂದ್ಮೇಲೆ ಕೊಡ್ರಿ ಅಂತೇಳಿ. ಹಿಂಗಾಗಿ ಅದು ಪೀಕ್ ಬರೋದ್ರೊಳಗೆ ಪೀಕ್ಗಿಂತ ಜಾಸ್ತಿ ಅದು ಬಡ್ಡಿ ಆಮೇಲೆ ಅವ್ರು ಕೊಡ್ಬೇಕಾಗಿದ್ದ ಆಗ್ಬಿಟ್ಟಿರ್ತದೆ. ಹಿಂಗಾಗಿ ರೈತರ ಮುಖದೊಳಗೆ ಇವತ್ತು ಹಾನಿ ಆಗ್ತಿಲ್ಲ ಅಂತ ಪರಿಸ್ಥಿತಿ ಬಹಳ, ಅಂದ್ರೆ ಬಡ ಮತ್ತು ಮಧ್ಯಮ ರೈತರ ಒಂದು ಪರಿಸ್ಥಿತಿ ಅದು. ರೈತ ಬಾಂಧವರೇ, ಇದನ್ನೊಂದು ಸವಾಲು ತಗೊಳ್ಳಿ, ಯಾಕಂದ್ರೆ ಸಾವಯವದತ್ತ ಮರಳಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ನೀವು ಎತ್ತು ಸಾಕ ಕಾಲಕ್ಕೆ ಅಂದ್ರೆ ಕಡೆ ಒಂದು ಆಕಳೆ ಎಮ್ಮೆರ ಸಾಕ್ರಲ್ಲ, ಹಾ ಅದರಿಂದ ಒಂದು ತಿಪ್ಪೆ ಗೊಬ್ಬರ ಮಾಡ್ಕೋರಿ ಸಾವಯವ. ಯಾಕಂದ್ರೆ ಈ ಭೂಮಿಗೆ ನಾವು ಕೊಡ್ತೀವಲ್ಲ ಅದು ಊಟ, ಸಾವಯವದ ಗೊಬ್ಬರದಲ್ಲ ಅದು ಊಟ. ನೀವು ಹಾಕೋ ರಸಾಯನ ಅದು ಔಷಧ, ಟ್ಯಾಬ್ಲೆಟ್ ಇದ್ದಂಗೆ. ಡಾಕ್ಟರ್ ಶಾಲಿನಿ ಹುಲ್ಗಳವರೇ, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಯಾಕಂದ್ರೆ ಬೀಜೋಪಚಾರ ಅನ್ನೋದು ಬಹಳ ಮುಖ್ಯ. ಇವತ್ತು ಭೂಮಿಯಲ್ಲಿ ತೊಂದರೆಗಳದಾವು, ಆಮೇಲೆ ಸಾವಯವ ಔಷಧ ಇಲ್ಲ ಅಂದ್ಕೊಳ್ಳೇನ ಆ ಬೀಜಕ್ಕೆ ಭೂಮಿಯ ರಕ್ಷಣೆ ಒಮ್ಮೆ ನಮಗೆ ಸಿಗುದಿಲ್ಲ. ಸೊ ಅದಕ್ಕೆ ನಾವು ಅದಕ್ಕೆ ಒಂದಿಟ್ಟು ಉಪಚಾರ ಮಾಡಿದ್ರೆ ಅನುಕೂಲ ಆಗ್ತದೆ, ಹೌದಲ್ರಿ? ಮುಖ್ಯವಾಗಿ ಈಗ ಒಂದ್ಸಾರಿ ಬೀಜೋಪಚಾರ ಮಾಡ್ಲಿ ಅಂತ ತಿಳ್ಕೊಳ್ರಿ, ಏನಾಗ್ತದ್ರಿ? ಈಗ ಎಷ್ಟೋ ಜನ ರೈತರು ನನ್ನ ಹತ್ರ ಬರ್ತಾವೆ, ಏನು ಬಿಡ್ರಿ ಮೇಡಮ್ ಏನು ಬೀಜೋಪಚಾರ ಮಾಡಿದ್ರೂ ಕಡಿಮೆ ಆಗಂಗಿಲ್ಲ, ಯಾಕಂದ್ರೆ ಅಲ್ಲಿ ಸಾವಯವ ಅಂಶ ಕಡಿಮೆ ಆಗಿದೆ. ಅದಕ್ಕೆ ಆದಷ್ಟು ಮೊದಲಿಗೆ ನಾ ರೈತರಿಗೆ ಏನು ಹೇಳೋದು, ಸಾವಯವ ಗೊಬ್ಬರ ಆದಷ್ಟು ಹಾಕ್ರಿ, ಒಂದು ಒಳ್ಳೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ರಿ. ಅದ್ರ ಜೊತೆಗೆ ಈಗ ಬೀಜೋಪಚಾರ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ, ಈ ರಾಸಾಯನಿಕ ಪದ್ಧತಿಯಿಂದ ನಾವು ಗೊಬ್ಬರ ಹಾಕಿ ಹಾಕಿ ಆಮೇಲೆ ರಾಸಾಯನಿಕ ಔಷಧಿಗಳನ್ನು ಕೊಟ್ಟು ಕೊಟ್ಟು ನಮ್ಮ ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗೈತಿ, ಅದರಲ್ಲಿ ರೋಗಾಣುಗಳು ಜಾಸ್ತಿ ಆಗ್ಬಿಟ್ಟಾವ, ಕೀಟ ರೋಗಾಣುಗಳು ಜಾಸ್ತಿ ಆಗ್ಯಾವ. ಅದಕ್ಕೆ ನಾವು ಸರಿಯಾಗಿ ಬೀಜೋಪಚಾರ ಮಾಡಲೇಬೇಕಾಗೈತಿ. ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಅಂತ ರೋಗ ಕೀಟಗಳು ಬಂದು ನಮ್ಗೆ ಇಳುವರಿ ಕಡಿಮೆ ಆಗ್ತದೆ. ಆಮೇಲೆ ನಾವೇನು ಮಾರ್ಕೆಟಿಗೆ ಒಂದು ಒಳ್ಳೆ ಬೀಜಗಳನ್ನ ಕೊಡ್ಬೇಕಾಗಿರ್ತದ, ಅಂತ ಬೀಜ ಸಿಗಂಗಿಲ್ಲ ನಮಗ್ ಮಾರ್ಕೆಟಿಗೆ, ನಮ್ಮ ರೈತ ಬಾಂಧವರಿಗೆ ಒಳ್ಳೆ ಒಂದು ಬೀಜದ ಮಾರ್ಕೆಟ್ ಸಿಗಂಗಿಲ್ಲ, ಮಾರ್ಕೆಟ್ ರೇಟ್. ಆದ ಕಾರಣದಿಂದ ಬೀಜೋಪಚಾರ ಮಾಡಲೇಬೇಕು. ಆಮೇಲೆ ನಾವು ಈ ವರ್ಷ ಮಾಡಿದೆ ಅಂತ ಕೊಡ್ರಿ, ಮುಂದಿನ ವರ್ಷ ಈ 30 ವರ್ಷ ಮಾಡಿನಿ, ಈ ವರ್ಷ ಮಾಡಲಿಲ್ಲ ಅಂದ್ರೆ ಮತ್ತದ್ ಬಂದೇ ಬರುತ್ತೆ. ಸೊ ವರ್ಷ ವರ್ಷ ನಾ ಹೇಳೋದ್ ರೈತ ಬಾಂಧವರಿಗೆ, ರಾಸಾಯನಿಕ ಆಗ್ಲಿಲ್ಲ ಅಂದ್ರೆ ಕೆಲವೊಂದು ಜೈವಿಕ ಪದ್ಧತಿಯಲ್ಲೂ ಇದೆ, ಆ ಪದ್ಧತಿಯಲ್ಲೂ ಮಾಡಿದ್ರು ಏನ್ ತೊಂದರೆ ಇಲ್ಲ, ಕಡಿಮೆ ಆಗ್ತದ್ರ. ಆದ್ರೆ ವರ್ಷ ವರ್ಷ ನೀವು ಬೀಜೋಪಚಾರ ಮಾಡಲೇಬೇಕು, ಯಾಕಂದ್ರೆ ಮುಂದೆ ಬರುವ ರೋಗ ಮತ್ತು ಕೀಟಗಳನ್ನು ಹತೋಟಿ ಮಾಡ್ಲಿಕ್ಕೆ. ಡಾಕ್ಟರ್ ಸ್ಯಾಲ್ನಿ ಹುಲ್ಗಳವ್ರೆ, ಒಂದು ಬೀಜ ಅದು ಸದೃಢವಾಗಿ ಸಸಿಯಾಗಿ ಫಲ ಕೊಡ್ಬೇಕು ಅಂದ್ರೆ ನೀವು ಕಾಳಜಿ ಮಾತೆ ಇದೆಯಲ್ಲ, ಬೀಜದಂತೆ ಬೆಳೆಯ ಅಂತ. ಆಹಾ, ಎಂತ ಮಾತು ಅಲ್ರಿ, ಬೀಜದಲ್ಲೇ ಬ್ರಹ್ಮಾಂಡ ಇದೆ. ಅದನ್ನ ಬೀಜವನ್ನು ಸರಿ ನೋಡ್ಕೊಳ್ಕಂದ್ರೆ ಹೆಂಗೆ, ಸ್ವಲ್ಪ ಟ್ರೀಟ್ಮೆಂಟ್ ಅನ್ನೋದೇನಿದೆ ನೋಡ್ರಿ, ಮನೆಗೆ ಮಕ್ಳು ನಾವು ಚಂದಾಗ ರಮಿಸ್ತೀವಿ ಚಂದ, ಅವ್ರಿಗೆ ಬಹಳ ಹಠ ಮಾಡ್ತಿರ್ತಾರ, ಅವ್ನ ಉಪಚಾರ ಮಾಡಿದ್ರೆ ಹಠ ಮಾಡೋದು ಕಡಿಮೆ ಆಗ್ತದೆ, ಆಮೇಲೆ ನಾವು ಹೇಳಿದ ಮಾತು ಕೇಳ್ತಾರೆ. ಈಗ ರೈತರು ಏನಾಗ್ತದ್ರಿ, ಮಳೆ ಆದ ತಕ್ಷಣ ಅವಸರ ಬಹಳ ನಮ್ ರೈತರಿಗೆ, ಸ್ವಲ್ಪ ಬಿತ್ತಬೇಕು ನಾನು ಹೊಲಕ್ಕೆಲ್ಲ ಸಾಮಾನ್ ತಗೊಂಡು ಹೋಗ್ತಾರ, ಆ ಒಂದು ಮೂಮೆಂಟ್ ಅಲ್ಲಿ ಮರ್ತ್ ಬಿಡ್ತಾರ, ಅದು ಮಾಡಬಾರ್ದು. ಈಗ ಬೀಜೋಪಚಾರ ಮಾಡ್ಬೇಕು ಅಂತ ಹೇಳಿದ್ರಿ, ಯಾವ ತರ ಬೀಜೋಪಚಾರ ಮಾಡ್ಬೇಕು? ಮೊದ್ಲೆಲ್ಲ ಏನ್ರಿ, ಸರಳವಾಗಿ ಸಾವಯವ ಗೊಬ್ಬರ ಇತ್ತು, ಸಗಣಿ ಎಲ್ಲ ಇರ್ತಿತ್ತು, ಈಗ ಬಹಳಷ್ಟು ಜನಕ್ಕೆ ಸಿಗುದಿಲ್ಲ. ಹೀಗಾಗಿ ಬೇರೆ ಜೈವಿಕ ಅಂಶಗಳನ್ನ ಅವಲಂಬಿಸಬೇಕಾಗ್ತದ, ಸರ್ಕಾರದ ಸವಲತ್ತುಗಳೇನದ, ಈ ರೈತ ಸಂಪರ್ಕ ಕೇಂದ್ರದೊಳಗೆ ಏನದವ ಅಂತವೆಲ್ಲ ವಿಚಾರ ಮಾಡ್ತಿರ್ತಾರೆ, ಅಲ್ಲಿ ಸಿಗ್ತಾವ. ಆದ್ರೆ ಯಾವ ರೀತಿ ಬೀಜೋಪಚಾರ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಇದ್ರ ಬಗ್ಗೆ ಅವ್ರಿಗೆ ಒಂದ್ ಸ್ವಲ್ಪ ಮಾಹಿತಿ ಮಾಡ್ಕೊಡ್ರಲ್ಲ. ಅದೇ ಈಗ ಬೀಜೋಪಚಾರ ವಿಧಾನಗಳನ್ನು ಬಹಳ ಇದಾವ, ಈಗ ನಮ್ಗೆ ಯಾವ ಸಿಗುತ್ತೆ ಬೀಜೋಪಚಾರ, ಅದು ಪುಡಿ ರೂಪದಲ್ಲಿ ಸಿಗುತ್ತೋ ದ್ರವ ರೂಪದಲ್ಲಿ ಸಿಗುತ್ತೋ ಅದನ್ನ ಫಸ್ಟ್ ತಿಳ್ಕೊಬೇಕು. ಈಗ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಹೋದಾಗ ಅಲ್ಲಿ ಅಧಿಕಾರಿಗಳು ಕೆಲವೊಂದು ಬೀಜೋಪಚಾರಗಳು ಪುಡಿ ರೂಪದಲ್ಲೇ ಕೊಡ್ತಾರೆ. ಸೊ ಆ ಪುಡಿ ರೂಪದಲ್ಲಿ ನಾವು ಯಾವ ರೀತಿ ನಾವು ಬೀಜೋಪಚಾರ ಮಾಡಬೇಕು ಅನ್ನೋದು ಮೊದ್ಲಿಗೆ ತಿಳಿಸ್ಕೊಡ್ತೀನಿ. ಇಲ್ಲಿ 4-5 ತರ ವಿಧಾನಗಳಿದಾವೆ. ಮೊದಲೇದಾಗಿ ಬೀಜದ ಪ್ರಮಾಣ ಎಷ್ಟಿದೆ, ಈಗ ಮುಖ್ಯವಾಗಿ ಬೆಳೆ ಅಂದ್ರೆ ಕಡಲೆ, ಗೋಧಿ ಮತ್ತು ಜೋಳ. ಈ ಕಡಲೆ ನೀವು ಬೆಳೀತಾ ಇದ್ರಂದ್ರೆ ಕಡಲೆಗೆ ಸುಮಾರು 20 ಕೆಜಿ ಬೇಕು ಪ್ರತಿ ಎಕರೆಗೆ. ಅದನ್ನ ಇಷ್ಟು ಒಂದು ಬುಟ್ಟಿಯಲ್ಲಿ ಹಾಕ್ಲಿಕ್ಕೆ ಆಗಂಗಿಲ್ಲ, ಅಟ್ಲೀಸ್ಟ್ ಒಂದು 5-10 ಕೆಜಿ ಒಂದ್ ಬುಟ್ಟಿಯಲ್ಲಿ ಹಾಕಿ ಅಲ್ಲಿ ಸ್ವಲ್ಪ ನೀರನ್ನು ಚಿಮಿಡಿಸಿ ಆಮೇಲೆ ಅದೇನು ಪುಡಿ ಇರ್ತದ ಪುಡಿಯನ್ನು ಉದುರಿಸಿ, 1 ಕೆಜಿಗೆ 3 ಗ್ರಾಮ್ ಇದ್ರೆ 4 ಗ್ರಾಮ್ ಇದ್ರೆ 10 ಕೆಜಿಗೆ ಎಷ್ಟು ಬೇಕು ಅದನ್ನ ಅಳೆದುಕೊಂಡು ಪುಡಿಯನ್ನು ಉದುರಿಸ್ಬೇಕು. ಆಮೇಲೆ ಸರಿಯಾಗಿ ಅದನ್ನ ನಿಧಾನವಾಗಿ ಅಳ್ಳಾಡಿಸ್ಬೇಕು, ಯಾವುದೇ ಬೀಜವನ್ನು ಸರಿ ಬಹಳ ತಿಕ್ಕಬಾರ್ದು, ಜೋರಾಗಿ ಅಳ್ಳಾಡಿಸ್ಬಾರ್ದು, ಯಾಕಂದ್ರೆ ಅದ್ರ ಮೇಲೆ ಇದ್ದ ಪೊದರನ್ನು ಕಿತ್ತು ಹೋಗ್ಬಾರ್ದು, ಅದು ಬಹಳ ಮುಖ್ಯ ಇಲ್ಲಿ. ಅದನ್ನ ಆಮೇಲೆ 1/2 ತಾಸು ಒಂದು ನೆರಳಿನಲ್ಲಿ ಒಣಗಿಸ್ಬೇಕು, ಅಲ್ಲಿ ತನ ರೈತರು ಬೇರೆ ತಯಾರಿಯಲ್ಲ ಮಾಡಿಕೊಂಡು ಆಮೇಲೆ ಬಿತ್ತನೆ ಮಾಡ್ಬೇಕು. ಇದು ಪುಡಿ ರೂಪ ಇತ್ತಂದ್ರೆ, ಈಗ ದ್ರವ ರೂಪ ಅಂದ್ರೆ ಲಿಕ್ವಿಡ್ ರೂಪದಲ್ಲಿ ಇತ್ತಂದ್ರೆ ಒಂದು ಪ್ಲಾಸ್ಟಿಕ್ ತಗೋಬೇಕು, 5-10 ಕೆಜಿ ಹಿಡಿಯುವಂತ ಬೀಜವನ್ನು ಪ್ಲಾಸ್ಟಿಕ್ ತಗೊಂಡು ಅದ್ರಲ್ಲಿ 5 ಕೆಜಿ ಬೀಜವನ್ನು ಹಾಕಿ ಸ್ವಲ್ಪ ಅದ್ರಲ್ಲಿ ಗಾಳಿ ಊಬ್ಬೇಕು ಅಂದ್ರೆ ಬಲೂನ್ ತರ ಆಗ್ಬೇಕು. ನಂತರ ಅದಕ್ಕೆ ಶಿಫಾರಸ್ ಮಾಡಿದ ಏನು ದ್ರವ ರೂಪದ ಬೀಜೋಪಚಾರ ಇರ್ತೈತಲ್ಲ ಅದ್ರೊಳಗೆ ಹಾಕಿ ಆಮೇಲೆ ನಿಧಾನವಾಗಿ ಅಳ್ಳಾಡಿಸ್ಬೇಕು ಅದನ್ನ, ಅಳ್ಳಾಡಿಸ್ಬಿಟ್ಟು ಆಮೇಲೆ ಅದನ್ನ 1/2 ತಾಸು ಒಣಗಿಸಿ ನಂತರ ಬಿತ್ತನೆ ಮಾಡಬೇಕು. ಇದು ಪುಡಿದಾಯ್ತು, ದ್ರವ ರೂಪದಾಯ್ತು. ನಂತರ ಕೆಲವೊಬ್ರು ಈಗ 3-4 ಬೀಜೋಪಚಾರ ಮಾಡ್ತಿರ್ತಾರೆ, ಉದಾಹರಣೆ ರೈಸೋಬಿಯಮ್, PSB ಮತ್ತು ಜೈವಿಕ ಶಿಲೀಂಧ್ರ ನಾಶಕ. ಅವಾಗ 3-4 ಇತ್ತಂದ್ರೆ ಅವಾಗ ಬೆಲ್ಲದ ದ್ರಾವಣ ರೆಡಿ ಮಾಡ್ಕೋಬೇಕು, ಅದೊಂದು ಅಂಟಿನ ಪದಾರ್ಥ ತರ ಇರ್ತದೆ. ಬೆಲ್ಲದ ದ್ರಾವಣ ರೆಡಿ ಮಾಡಿಕೊಂಡು 1 ಎಕರೆಗೆ ಎಷ್ಟು ಬೇಕು ರೈಸೋಬಿಯಮ್ 2 1/2 ಕೆಜಿ, PSB 1/2 ಕೆಜಿ, ಆಮೇಲೆ ಟ್ರೈಕೋಡರ್ಮ 100 ಗ್ರಾಮ್, ಇವಿಷ್ಟನ್ನು ಅದನ್ನ ಸೇರಿಸ್ಕೊಂಡು ಆಮೇಲೆ ಎಕರೆಗೆ ಬೇಕಾಗಿರುವ ಬೀಜವನ್ನು ಅದಕ್ಕೆ ಸಮಾನವಾಗಿ ಹರಡಿ ಲೇಪಿಸಿ ನಂತರ ಬಿತ್ತನೆ ಮಾಡಬೇಕು. ಇದು ಬೆಲ್ಲದ ಆಣದ ಬೀಜೋಪಚಾರ. ನಂತರ ಇನ್ನೊಂದು ಈ ಗಿಡಗಳು ಸಸಿಗಳು ಮತ್ತು ಕಬ್ಬಿನ ತುಂಡುಗಳಿರ್ತಾವಲ್ಲ ಅಂಥವ್ ಬೀಜೋಪಚಾರ ಮಾಡಬೇಕಂದ್ರೆ ಶಿಫಾರಸು ಮಾಡಿದ್ದ ಏನು ಔಷಧಿಗಳಿರ್ತಾವ 10 ಲೀಟರ್ ನೀರು ತಗೊಂಡು ಪ್ರತಿ ಲೀಟ್ರಿಗೆ ಎಷ್ಟಿರುತ್ತೆ ಶಿಫಾರಸು ಮಾಡಿದ್ದು ಅದನ್ನು ಹಾಕಿ ಆಮೇಲೆ ಕಬ್ಬಿನ ತುಂಡುಗಳು ಅಥವಾ ಆಲೂಗಡ್ಡೆ ಗಡ್ಡೆಗಳನ್ನು ಅದರಲ್ಲಿ ನೆನೆ ಇಟ್ಟು ಒಂದು 15-20 ನಿಮಿಷ ನೆನೆ ಇಟ್ಟು ಆಮೇಲೆ ಹೊರಗೆ ತೆಗೆದು ಆಮೇಲೆ ನಾಟಿ ಮಾಡಬೇಕು. ಇವು ಬೇರೆ ಬೇರೆ ವಿಧಾನಗಳು. ಖಂಡಿತ ನೋಡ್ರಿ, ಎಷ್ಟು ಮಹತ್ವವಾದ ವಿಷಯ ಹೇಳಿದ್ರಿ. ಈಗ ಬೀಜಗಳನ್ನ ನಾವು ಬೀಜೋಪಚಾರ ಮಾಡಿ ಹಾಕಿದ್ರೆ ಅವು ಯಾವ ರೋಗ ಬರದಂಗೆ ಅವು ಸರ್ವ ಸ್ವತಂತ್ರವಾಗಿ ಅದನ್ನು ನಗ್ನಗ್ತಾ ಹೆಂಗೆ ಮಗು ಬೆಳೀತದೆ ಹಂಗೆ ನಗ್ನಗ್ತಾ ಸಸಿಗಳು ಆರೋಗ್ಯದಾಯಕವಾಗಿ ಬೆಳೀತವೆ. ಈಗ ಸಾಮಾನ್ಯವಾಗಿ ನಾವು ಎಲ್ಲ ಬೀಜೋಪಚಾರ ಮಾಡಲಿಲ್ಲ ಅಂತ ತಿಳ್ಕೊರಿ. ಆ ಬೀಜೋಪಚಾರ ಮಾಡದೇ ಇದ್ದ ಹಾಕಿದಂಥ ಬೀಜಕ್ಕೆ ಸಸಿ ಆಗೋ ಸಮಯದೊಳಗೆ ರೋಗ ಬರೋ ಸಂದರ್ಭಗಳು ಇದೆ. ಯಾವ ರೋಗಗಳು ಬರೋ ಸಾಧ್ಯತೆ ಅದ? ಈ ಬೀಜೋಪಚಾರ ಮಾಡೋದ್ರೆ ಈ ರೋಗಗಳನ್ನ ಹೆಂಗ್ ತಡೆಯಬಹುದು? ಅದೇ ಈಗ ನಮ್ಮ ಭಾಗದಲ್ಲಿ ಮುಖ್ಯವಾಗಿ ಈಗ ಹಿಂಗಾರಿ ಬೆಳೆ ಬೆಳೆದಂದ್ರೆ ಕಡ್ಲೆ. ಆಮೇಲೆ ಕಡ್ಲೆಯಲ್ಲಿ ಮುಖ್ಯವಾಗಿ ಸಮಸ್ಯೆ ಬರೋದಂದ್ರೆ ಸಿಡಿ ರೋಗ. ನಮ್ಮ ರೈತರು ಕೆಲವೊಬ್ರು ನೇಟಿ ರೋಗ ಅಂತಾರೆ, ಈ ಒಂದು ರೋಗಕ್ಕೆ ನೇಟಿ ರೋಗ ಅಂತಾರೆ, ಅಥವಾ ಬಾಡುವ ರೋಗ ಅಂತಾರೆ, ಸಿಡಿ ಹಾದದಂತಾರೆ, ಅಥವಾ ಬೇರುಕೊಳೆ ರೋಗ ಅಂತಾರೆ. ಇದೆಲ್ಲ ಒಂದು ಮಣ್ಣಿನಿಂದ ಬರುವಂಥ ರೋಗಾಣು, ಇದು ಶಿಲೀಂಧ್ರದಿಂದ ಬರ್ತದೆ. ಸೊ ಈ ಮುಂದೆ ಬರುವ ರೋಗಗಳನ್ನು ನಾವು ಹತೋಟಿ ಮಾಡಬೇಕಂದ್ರೆ ಬೀಜೋಪಚಾರ ಮಾಡಲೇಬೇಕು. ನಂತರ ಜೋಳದಲ್ಲಿ, ಹಿಂಗಾರಿ ಜೋಳದಲ್ಲಿ ಕಾಡಿಗೆ ರೋಗ ಬರುತ್ತೆ, ಕಾಂಡ ಕೊಳೆಯ ರೋಗ ಬರುತ್ತೆ, ಇವನ್ನು ಹತೋಟಿ ಮಾಡಲಿಕ್ಕೆ ಬೀಜೋಪಚಾರ ಮಾಡಬೇಕು. ಮತ್ತು ಗೋಧಿಯಲ್ಲಿ ಸಸಿ ಕೊಳೆ ರೋಗ ಬರ್ತದೆ. ಇಂಥ ಒಂದು ಮಣ್ಣಿನಿಂದ ಮತ್ತು ಬೀಜದಿಂದ ಬರುವ ರೋಗಗಳನ್ನು ನಾವು ಹತೋಟಿ ಮಾಡಲಿಕ್ಕೆ ಕೆಲವೊಂದು ವಿಧಗಳಿದ್ದಾವೆ. ಜೈವಿಕ ಇಂದ ಆದರೂ ಮಾಡ್ಬೋದು, ಅಥವಾ ರಾಸಾಯನಿಕ ಪದ್ಧತಿಯಿಂದ ಆದರೂ ಮಾಡ್ಬೋದು. ಈ ಒಂದು ಪದ್ಧತಿಯನ್ನು ನಾವು ಪಾಲನೆ ಮಾಡಿದ್ರಂದ್ರೆ, ಬೀಜೋಪಚಾರ ಮಾಡಿದ್ರಂದ್ರೆ ಕಡ್ಡಾಯವಾಗಿ ಮುಂದೆ ಬರೋ ರೋಗಗಳನ್ನು ನಾವು ಹತೋಟಿ ಮಾಡ್ಬೋದು. ಆಮೇಲೆ ಬೆಳೆ ಕೂಡ ಬರೀ ಬೀಜೋಪಚಾರ ಮಾಡಿದ್ರೆ ಬರೀ ರೋಗ ಹತೋಟಿ ಮಾಡುತ್ತಂತಲ್ಲ, ಕೆಲವೊಂದು ಬೆಳೆಗೂ ಕೂಡ ಸದೃಢವಾಗಿರುತ್ತದೆ, ಮುಂದೆ ಇಳುವರಿ ಕೂಡ ಹೆಚ್ಚು ಕೊಡ್ತದೆ. ಈಗ ನೋಡ್ರಿ ಡಾಕ್ಟರ್ ಶಾಲಿನಿ ಹುಲ್ಗಳವ್ರೆ, ಮೊದ್ಲ ಏನ್ರಿ ಸಾವಯವ ಪದ್ಧತಿಯಿಂದ ಬೆಳೀತಿದ್ರು, ಅವನ್ನ ಅದ್ರಾಗ ಚಲೋ ಚಲೋ ತೆನಿ ಜೋಳ ಅಂದ್ರೆ ಉದಾಹರಣೆ ತಗೊಂಡ್ರೆ ಚಂದ ಬೆಳೆದ ಅಂತ ಅವನಷ್ಟು ಮೊದಲು ತೆಗೆದಿಟ್ಟಿದ್ರು, ಅವನಷ್ಟು ಕಟ್ ಮಾಡಿ ಮತ್ತೆ ಅವನೊಂದು ಬೇರೆ ಬೀಜಕ್ಕಂತ ಇಟ್ಕೋತೀವಿ. ಈಗ ಆ ಕಾಲ ಬಹಳ ಕಡಿಮೆ ಆಗಿದೆ. ಆಮೇಲೆ ಹುಡುಕಾಡಿ ತರೋದು ಸ್ವಲ್ಪ ಬಹಳ ಕಷ್ಟ. ಆಮೇಲೆ ಎಂತ ಬೀಜ ಸಿಗ್ತಾವಂತ ಗೊತ್ತಾಗುದಿಲ್ಲ. ಆಮೇಲೆ ಅವನ್ನ ತೆಗೆದಿಡೋದು ಸಮಸ್ಯೆ. ಈಗ ಮೊದಲೆಲ್ಲ ಸಾಕಷ್ಟು ಹಿರಿಯರ ಪದ್ಧತಿ ಚಲೋ ಇದ್ದು ಅದಕ್ಕೆ ಏನ್ ಮಾಡ್ಯಾರ ಸರ್ಕಾರ ಒಂದು ನಿಗದಿ ಮಾಡಿದಂತ ಕೆಲವೊಂದು ದುಡ್ಡನ್ನ ನೀಡಿ ಬೀಜ ಪ್ಯಾಕೆಟ್ ತಗೊಂಡ್ಬರ್ತಾರ್ರಿ. ಆಮೇಲೆ ಖಾಸಗಿ ಕಂಪನಿಗಳಿಂದ ಕೂಡ ಬೀಜಗಳನ್ನ ಖರೀದಿಸ್ತಾರ. ಏನೇ ಖರೀದಿಸಿದ್ರು ಅವ್ರು ಉಪಚಾರ ಮಾಡಿವೆ ಅಂತ ಹೇಳಿದ್ರು ಕೂಡ ಇವ್ರು ಉಪಚಾರ ಮಾಡ್ಲೇಬೇಕು. ಅದ್ರಾಗ ಎಷ್ಟು ವಿಧಗಳದವು ಮತ್ತೆ ಹೆಂಗ ಅವನು ವಿವರವಾಗಿ ಹೇಳ್ತೀರಿ, ಹೆಂಗ ನಾವು ಬೀಜೋಪಚಾರ ಮಾಡ್ಬೇಕು ಅಂತ ಹೇಳ್ತೀರಾ? ಅದೇ ರೈತರು ತಗೊಂಬರ್ತಾರ ಬೀಜ, ಸರ್ಕಾರಿ ಇದರಿಂದ ಆದ್ರೂ ತಗೊಂಬರ್ತಾರ, ಇಲ್ಲ ಪ್ರೈವೇಟ್ ಇಂದ ತಗೊಂಬರ್ತಾರ. ತಗೊಂಬಂದ್ರು ಕೂಡ ಅವ್ರು ಅಲ್ಲಿ ಏನ್ ಸ್ಟೋರೇಜ್ ಮಾಡ್ತಿರ್ತಾರೆ, ಆ ಒಂದು ಉದ್ದೇಶಕ್ಕೆ ಬೀಜೋಪಚಾರ ಮಾಡಿರ್ತಾರೆ. ಆದ್ರಿಂದ ನಾವು ಮುಂದ್ ಬೆಳಿಬೇಕಾಗೈತಿ, ಮುಂದ್ ಬರೋ ರೋಗಗಳನ್ನ ಹತೋಟಿ ಮಾಡ್ಬೇಕಾಗಿರ್ತದೆ. ಅದಕ್ಕೆ ತಗೊಂಬಂದ ಮೇಲೆ ಕೂಡ ಆ ಕಡ್ಲೆಗೆ ಏನ್ ರೋಗ ಬರುತ್ತೋ, ಅಥವಾ ನೀವು ಜೋಳ ತಂದ್ರಿ ಜೋಳಕ್ಕೆ ಏನ್ ರೋಗ ಬರುತ್ತೆ, ಅಥವಾ ಗೋಧಿ ಏನ್ ರೋಗ ಬರುತ್ತೆ ಅಂತ ತಿಳ್ಕೊಂಡು ನೀವು ಬೀಜೋಪಚಾರ ಮಾಡ್ಬೇಕಾಗ್ತದೆ. ಇಲ್ಲಿ ಬೀಜೋಪಚಾರದಲ್ಲಿ ಎರಡು ವಿಧಾನಗಳದಾವ, ಒಂದು ಜೈವಿಕ ಪದ್ಧತಿಯಲ್ಲಿ ಮಾಡ್ಬೋದು, ಇಲ್ಲಾಂದ್ರೆ ರಾಸಾಯನಿಕ ಪದ್ಧತಿಯಲ್ಲಿ ಮಾಡ್ಬೋದು. ಜೈವಿಕ ಪದ್ಧತಿ ಅಂದ್ರೆ ಏನು, ನಾವಿಲ್ಲಿ ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸ್ತೀವಿ, ಉದಾಹರಣೆಗೆ ರೈಸೋಬಿಯಮ್, PSB, ಆಮೇಲೆ ಟ್ರೈಕೋಡರ್ಮಾ, ಸೂಡೋಮೋನಸು, ಬೆಸಿಲಸ್, ಇಂಥವು ಒಂದು ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸ್ತೀವಿ. ಇಲ್ಲಿ ರೈಸೋಬಿಯಮು, PSB ಇದು ಜೈವಿಕ ಗೊಬ್ಬರ. ಇದು ಅರ್ಥ ಮಾಡ್ಕೊಳ್ಳಿ ರೈತ ಬಾಂಧವರೇ, ಇದು ರೋಗಗಳನ್ನು ನಿಯಂತ್ರ ಮಾಡಲ್ಲ, ಬರೇ ನಾವು ಗೊಬ್ಬರವನ್ನು ಒದಗಿಸ್ಕೊಟ್ಟಂಗೆ. ಇದು ರೈಸೋಬಿಯಮು ಮತ್ತು PSB. PSB ಅಂದ್ರೆ ರಂಜಕ ಕರಗಿಸುವ ಜೀವಾಣು. ಮುಖ್ಯವಾಗಿ ರೈಸೋಬಿಯಂ ಏನ್ ಮಾಡುತ್ತಂದ್ರೆ ವಾತಾವರಣದಲ್ಲಿ ಇರುವ ಸಾರಜನಕವನ್ನು ಹೀರ್ಕೊಂಡು ಬೆಳಿಗ್ಗೆ ಒದಗಿಸುವಂತೆ ಮಾಡುತ್ತದೆ. ಅಂದ್ರೆ ನಾವು ಕೊಡಬೇಕಾಗಿರುವ ಗೊಬ್ಬರ ಅದು 50% ಅಷ್ಟು ನಾವು ಕಡಿಮೆ ಮಾಡಬಹುದು, ಅರ್ಧ ಚೀಲದಷ್ಟು ಕಡಿಮೆ ಮಾಡಬಹುದು. ಆಮೇಲೆ ಇದು ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡ್ತದೆ. ಆಮೇಲೆ ನೀವು ಅಂತ ಗಿಡಗಳನ್ನು ನೀವು ಕಿತ್ತಿ ನೋಡಿದಾಗ ಅದ್ರ ಮೇಲೆ ಗಂಟುಗಳು ಕಾಣಿಸ್ತದೆ, ಬೇರಿನ ಮೇಲೆ ಗಂಟು ಕಾಣಿಸ್ತದೆ. ಗಂಟು ಇದೆ ಅಂದ್ರೆ ರೈಸೋಬಿಯಂ ಬೆಳವಣಿಗೆ ಚೆನ್ನಾಗಿದೆ ಅಂತ ಅರ್ಥ. ನಂತರ ಇದು PSP ಏನಿದೆ, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ, ಇದು ಭೂಮಿಯಲ್ಲಿ ಇರುವ ರಂಜಕವನ್ನು ಕರಗಿಸಿ ಬೆಳೆಗಳನ್ನು ರಂಜಕವನ್ನು ಸೂಕ್ತ ರೀತಿಯಲ್ಲಿ ಸಿಗುವಂತೆ ಮಾಡುತ್ತದೆ. ಸೊ ಇವೆರಡು ಏನಿದೆ, ರೈಸೋಬಿಯಂ ಮತ್ತು PSB, ಇದು ಜೈವಿಕ ಗೊಬ್ಬರ. ಇದು ನಾವು ಸುಮಾರು ರೈತರಿಗೆ 1/2 kg ಪ್ರತಿ ಎಕರೆಗೆ ಬಳಸ್ಬೇಕಂತ ಹೇಳ್ತೀವಿ. ಸೊ ಇದು ಯಾವ್ದಾದ್ರೂ ನೀವು ಉಪಚಾರ ವಿಧಾನ ಏನ್ ಹೇಳಿದೆ ಅವಾಗೆ ಬೆಲ್ಲದ ಆಣ ಏನ್ ಮಾಡ್ಕೊಂಡು ಮಾಡ್ತಿರಲ್ಲ ಆ ರೀತಿ ಮಾಡಿದ್ರೆ ಒಳ್ಳೇದಿದು. ಇದ್ರ ಜೊತೆಗೆ ನೀವು ಟ್ರೈಕೋಡರ್ಮ ಇದು ಜೈವಿಕ ಶಿಲೀಂಧ್ರ ನಾಶಕ, ಇದು ರೋಗವನ್ನು ಹತೋಟಿ ಮಾಡ್ತದೆ. ಇವು ಯಾವ ರೋಗಗಳನ್ನು ಹತೋಟಿ ಮಾಡ್ತದಂದ್ರ ಮಣ್ಣಿನಿಂದ ಬರುವ ಕೆಲವು ರೋಗಗಳು, ಸಸಿ ಕೊಳೆ ರೋಗ ಇರ್ಬೋದು, ಅಥವಾ ಸಿಡಿ ಹಾಯೋದು. ಕಡ್ಲೆಗೆ ಮುಖ್ಯವಾಗಿ ಏನ್ ಸಿಡಿ ಹಾಯ್ತದಲ್ಲ, ನೇಟೆ ರೋಗ ಬರ್ತದಲ್ಲ, ಅದನ್ನ ಒಂದು ಹತೋಟಿ ಮಾಡ್ಲಿಕ್ಕೆ ಟ್ರೈಕೋಡರ್ಮನ್ನು ನಾವು ಬಳಕೆ ಮಾಡ್ತೀವಿ. ಟ್ರೈಕೋಡರ್ಮ ಇದು ಜೈವಿಕ, ಇದು ಸಾಮಾನ್ಯವಾಗಿ ಎಲ್ಲಾ ರೈತ ಸಂಪರ್ಕ ಕೇಂದ್ರದಲ್ಲೂ ಸಿಗುತ್ತೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಸಿಗುತ್ತೆ. ಆದ್ರೆ ತಗೊಳ್ಳೋವಾಗ ರೈತರು ಅದನ್ನ ಗಮನದಲ್ಲಿ ಇಟ್ಕೊಂಡು ತಗೋಬೇಕು, ಅದ್ರದ್ದು ಒಂದು ಎಕ್ಸ್ಪೈರಿ ಡೇಟ್ ಇದೆಯೋ ಇಲ್ವೋ ಅದನ್ನೆಲ್ಲ ನೋಡ್ಕೊಂಡು ತಗೊಂಬಂದು ತಂಪಾದ ಒಂದು ಸ್ಥಳದಲ್ಲಿ ಇಟ್ಟು ನಂತರನ ಅದು ಉಪಯೋಗಿಸ್ಬೇಕು. ಅದು ಎಷ್ಟು ಉಪಯೋಗಿಸ್ಬೇಕಪ್ಪ ಅಂದ್ರೆ 4-5 6 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಉಪಯೋಗಿಸಬೇಕು. ಈ ಟ್ರೈಕೋಡರ್ಮ ಉಪಯೋಗಿಸೋದ್ರಿಂದ ಮುಂದೆ ಬರುವ ಸಿಡಿ ರೋಗವನ್ನು ಹತೋಟಿ ಮಾಡಬಹುದು. ಇನ್ನೊಂದು ಜೈವಿಕ ಶಿಲೀಂಧ್ರ ನಾಶಕ ಇದೆ, ಸುಡೋಮೋನಾಸ್ ಅಂತೇಳಿ. ಇದು ದುಂಡಾಣು, ಇದು ಕೂಡ ಮುಂದೆ ಬರುವ ಕೆಲವು ರೋಗಗಳನ್ನು ಹತೋಟಿ ಮಾಡಬಹುದು. ಇವೆಲ್ಲನೂ ನಾವು ಮಿಕ್ಸ್ ಮಾಡಿ ಬಳಸೋದ್ರಿಂದ ಏನೂ ತೊಂದರೆ ಇಲ್ಲ. ರೈಸೋಬಿಯಮು, ರಂಜಕ ಕರಗಿಸೋ ಬ್ಯಾಕ್ಟೀರಿಯಾ, ಟ್ರೈಕೋಡರ್ಮಾ, ಸುಡಮೋನಾಸ್ ಇವೆಲ್ಲ ಮಿಕ್ಸ್ ಮಾಡಿ ನಾವು ಮಿಶ್ರಣ ಮಾಡಿ ಬೀಜೋಪಚಾರ ಮಾಡಿದರೆ ಏನೂ ತೊಂದರೆ ಇಲ್ಲ. ಯಾಕಂದರೆ ಇಲ್ಲಿ ಜೈವಿಕ ಗೊಬ್ಬರನೂ ಕೊಟ್ಟಂಗಾಗುತ್ತೆ, ಜೈವಿಕ ಶಿಲೀಂಧ್ರ ನಾಶಕ ಉಪಯೋಗಿಸಿದರೆ ಮುಂದೆ ಬರುವ ರೋಗಗಳನ್ನು ಹತೋಟಿ ಮಾಡಬಹುದು. ಇದು ಒಂದು ಜೈವಿಕ ಪದ್ಧತಿ. ಇನ್ನೊಂದು ರಾಸಾಯನಿಕ ಪದ್ಧತಿ ಅಂತ ಹೇಳಿದ್ವಿ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಾವು ಜೈವಿಕ ಪದ್ಧತಿ ಬಳಸಿದ್ರು ಕೂಡ ರೋಗಗಳನ್ನು ಹತೋಟಿಗೆ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ರೋಗಾಣದ ಪ್ರಮಾಣವನ್ನು ಹೆಚ್ಚಿಗೆ ಆಗ್ಬಿಟ್ಟಿರ್ತದೆ. ಈಗ ರೈತರು ನಮ್ಮ ಹತ್ರ ಬರ್ತಾರೆ, ನಾವು ಎಷ್ಟೋ ಸಲ ಇದು ಟ್ರೈಕೋಡರ್ಮಾ ಬಳಕೆ ಮಾಡಿವ್ರಿ ಆದ್ರೂ ಕಡಿಮೆ ಆಗಿಲ್ಲ ಅಂತೇಳಿ. ಅದೇನಾಗುತ್ತೆ, ಇದು ಟ್ರೈಕೋಡರ್ಮಾ ಒಂದು ಜೀವಾಣು, ಅದು ನಮ್ಮ ರೋಗಾಣು ಜೀವಾಣು. ಅವ ಯುದ್ಧ ಆಡುವಾಗ ಈ ರೋಗಾಣು ಹೆಚ್ಚಿಗೆ ಏನಾದ್ರು ಗೆದ್ದು ಬಿಡುತ್ತದ, ಒಮ್ಮೆಮ್ಮೆ ಅದಕ್ಕೆ ಶಕ್ತಿ ಜಾಸ್ತಿ ಇರ್ತಂದ್ರೆ ಅದು ಗೆಲ್ತದ. ಅವಾಗ ಈ ಜೈವಿಕ ಒಂದು ಬೀಜೋಪಚಾರ ಕೆಲಸ ಮಾಡಂಗಿಲ್ಲ, ಅವಾಗ ನಾವು ರಾಸಾಯನಿಕ ಪದ್ಧತಿಯಲ್ಲಿ ಮಾಡ್ಲೇಬೇಕಾಗ್ತದೆ. ಈಗ ರಾಸಾಯನಿಕ ಪದ್ಧತಿಯಲ್ಲಿ ಅಂದ್ರೆ ಬಹಳ ಅದಾವ, ನಮ್ಮ ಮಾರ್ಕೆಟಲ್ಲಿ ಬಹಳಷ್ಟು ಸಿಗ್ತಾವ. ಈಗ ಉದಾಹರಣೆಗೆ ಕಡಲೆಯಲ್ಲಿ ಸಿಡಿ ರೋಗ ನಾವು ಹತೋಟಿ ಮಾಡ್ಬೇಕಂದ್ರೆ ಕಾರ್ಬನ್ ಡೆನ್ಸಿಮ್ ಪ್ಲಸ್ ಮ್ಯಾಂಕೋಜೆಬ್ ಅಂತ ಹೇಳಿ ಒಂದು ರಾಸಾಯನಿಕ ಇದು. ಇದು 2 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಬೇಕು. ಇದು ಪುಡಿ ರೂಪದಲ್ಲಿ ಸಿಗ್ತದೆ. ಇನ್ನೊಂದಿದೆ ಥಯೋಫಿನೈಟ್ ಮೀಥೈಲ್ ಪ್ಲಸ್ ಪೈರೋಕ್ಲೋಸ್ಟ್ರೋಬಿನ್, ಇದು ದ್ರವ ರೂಪದಲ್ಲಿ ಸಿಗ್ತದೆ. ಇದು 3-4 ml ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ಇದು ಬಹಳ ಒಂದು ಈಸಿ ಮೆಥಡ್ ಇದು ಥಯೋಫಿನೈಟ್ ಮೀಥೈಲ್. ಇದು ನೀವು ಒಂದು ಸ್ವಲ್ಪ ಒಂದು 10 ml ನೀರು ತಗೊಂಡು 3-4 ml ಇದು ಥಯೋಫಿನೈಟ್ ಮೀಥೈಲ್ ಪ್ಲಸ್ ಪೈರೋಕ್ಲೋಸ್ಟ್ರೋಬಿನ್ ಹಾಕಿ ಅದು ಬೀಜಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗ್ಬಿಡ್ತದೆ. ಪುಡಿಕ್ಕಿಂತ ಇದೆ ಒಳ್ಳೆ. ಆಮೇಲೆ ಇದು ಹೊಸದು ಇದೆ, ನಮ್ಮ ಮಾರ್ಕೆಟಲ್ಲೂ ಸಿಗ್ತಾ ಇದೆ, ಚೆನ್ನಾಗಿದೆ. ಇಲ್ಲ ಅದು ಸಿಗ್ಲಿಲ್ಲ ಅಂದ್ರೆ ಇನ್ನೂ ಒಂದಿದೆ ರಾಸಾಯನಿಕ, ಕಾರ್ಬಾಕ್ಸಿನ್ ಪ್ಲಸ್ ಥೈರಮ್ ಅಂತ ಹೇಳಿ, ಇದು ವೈಟಾವ್ಯಾಕ್ಸ್ ಪವರ್ ಅಂತ ಸಿಗುತ್ತೆ. ಇದು 3 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿದ್ರೆ ರಾಸಾಯನಿಕ ಪದ್ಧತಿಯಲ್ಲಿ ನಮ್ಮ ಮುಖ್ಯವಾಗಿ ಕಡಲೆ ಏನು ಬೆಳೀತಾರೆ ಹಿಂಗಾರಿಯಲ್ಲಿ ಸಿಡಿ ರೋಗವನ್ನು ಹತೋಟಿ ಮಾಡಬಹುದು. ಇಲ್ಲ ಮತ್ತೆ ರೈತರು ಆಮೇಲೆ ಏನು ಮಾಡ್ಲಿಲ್ಲ ಅಂದ್ರೆ ಮುಂದೆ ಬರ್ತಾರೆ, ಇಲ್ಲ ಸಿಡಿ ಬಂದೈತ್ರಿ ಸಿಡಿ, ಅವಾಗ ಬಂದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಅದು ಇದು ಒಂಥರ ಪೋಲಿಯೋ ರೋಗ ಇದ್ದಂಗೆ. ಈ ಪೋಲಿಯೋ ವ್ಯಾಕ್ಸಿನೇಷನ್ ನೀವು ತಗೊಳ್ಳಿಲ್ಲ ಅಂದ್ರೆ ಮುಂದೆ ಪೋಲಿಯೋ ಹೆಂಗೆ ಬರ್ತದೆ ಹಂಗಿದೆ. ಸೊ ಮುಖ್ಯವಾಗಿ ಇಲ್ಲಿ ಬೀಜೋಪಚಾರ ಮಾಡಲೇಬೇಕು ರಾಸಾಯನಿಕ ಪದ್ಧತಿಯಲ್ಲಿ. ಡಾಕ್ಟರ್ ಶಾಲಿನಿ ಹುಲಿಗಳವ್ರೆ, ಈಗ ರೈತನಿಗೆ ವರ ನೀಡೋದು ಅಂದ್ರೆ ಭೂತಾಯಿ, ಅಲ್ಲಿರುವಂತ ಮಣ್ಣು ಆರೋಗ್ಯದಾಯಕವಾಗಿರ್ಬೇಕು. ಮಣ್ಣಿನಲ್ಲಿ ಜೀವ ಅಂದ್ರೆ ಅಲ್ಲಿ ಸೂಕ್ಷ್ಮ ಜೀವಿಗಳಿರ್ಬೇಕು, ಎರೆಹುಳು ಹೆಚ್ಚಾಗಿರ್ಬೇಕು, ಹೂವಿನ ತರ ಆತರ ಒಂದು ಇದ್ದಾಗ ಮಾತ್ರ ಅದು ಬಹಳ ಮುಖ್ಯ. ಅದನ್ನ ನೀವು ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿಕೊಂಡು ಅದಕ್ಕೆ ತಕ್ಕಂಗೆ ಬೀಜೋಪಚಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ರಿ ಈಗ ಬರೀ ಜೈವಿಕ ಬೀಜೋಪಚಾರ ಸಾಲೋದಿಲ್ಲ, ಯಾಕಂದ್ರೆ ಇವತ್ತು ನಾವು ಮಣ್ಣಿನೊಳಗೆ ಸತ್ವ ಕಳ್ಕೊಂಡಿವಿ. ಹೀಗಾಗಿ ಬೀಜೋಪಚಾರ ಕೂಡ ರಾಸಾಯನಿಕನು ಮಾಡೋದು ಒಳ್ಳೇದು. ಬರೀ ನಾವು ಜೈವಿಕ ಅಂಶಗಳನ್ನು ಹಾಕಿವಿ ಬರ್ತದ ಬಿಡ್ರಿ ಅಂದ್ರೆ ಮತ್ತೆ ಹೇಳಕ್ಕೆ ರೋಗ ಮತ್ತೆ ಬರ್ಬಹುದು. ಅದಕ್ಕೆ ರೋಗ ಯಾವ ಬರ್ತದೆ ನಾವು ಅಭ್ಯಾಸ ಮಾಡಿ ತಜ್ಞರು ಹಂಗ ಮಾಡಿರ್ತಾರೆ. ಈ ತಜ್ಞರ ಅಭಿಪ್ರಾಯ ಬಹಳ ಮುಖ್ಯ. ಅದಕ್ಕೆ ರೈತ ಬಾಂಧವರೇ, ಬೀಜೋಪಚಾರದ ಜೊತೆಗೆ ಈ ಜೈವಿಕ ರಾಸಾಯನಿಕ ಔಷಧಗಳೇನಿದೆಲ್ಲ ಅವು ಎರಡೂ ಇರಬೇಕು, ಎರಡೂ ಇರಬೇಕು, ಎರಡೂ ಬಹಳ ಮುಖ್ಯ. ಬರೀ ಜೈವಿಕ, ಕೆಲವೊಬ್ರು ಇದ್ದಾರೆ ಸಾವಯವ ರೈತರು, ಇಲ್ಲ ನಾ ಸಾವಯವ ಪದ್ಧತಿನೇ ಮಾಡ್ತೀನಿ ಅಂತೇಳಿ. ಹಂಗ ಮಾಡೋದಿತ್ತಂದ್ರೆ ಬಹಳ ಕಷ್ಟ ಇದೆ. ಕೆಲವೊಂದು ರಾಸಾಯನಿಕ ಬೀಜೋಪಚಾರ ಮಾಡಿದ್ರೆ ಏನ್ ತೊಂದರೆ ಇಲ್ಲ, ಬೇಸಾಯವನ್ನ ಇದ್ರಾಗ ಮಾಡ್ರಿ ಮಾಡ್ರಿ. ಕೆಲವೊಂದು ಹೊಸ ಹೊಸ ಔಷಧಿಗಳು ಬಂದಾವ ಉಪಯೋಗಿಸಿದ್ರೆ. ಈಗ ಯಾಕಂದ್ರೆ ಮಣ್ಣಿನಲ್ಲಿ ರೋಗಾಣುಗಳು ಜಾಸ್ತಿ ಆಗಿರ್ತಾವ, ಜೈವಿಕ ಪ್ರಮಾಣ ಹೆಚ್ಚಿಸಬೇಕಂದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರ ಜೊತೆನೂ ನೀವು ಟ್ರೈಕೋಡರ್ಮ ಸುಡಮನಸ್ ಇವು ಕೂಡ ಸೇರಿಸಿ ಹಾಕ್ಬಹುದು. ಉತ್ತಮ ಬೆಳೆ ಬೆಳಿಬೇಕು, ನಮ್ಮ ಇಳುವರಿ ಚಲೋ ಆಗ್ಬೇಕು ಅಂತ ಹಟಕ್ ಬಿಡ್ರಿ, ಹಟಕ್ ಬಿಡ್ರಿ. ಅವಾಗ ಇವೆಲ್ಲ ವಿಷಯಗಳನ್ನ ನೀವು ಸಮತೋಲನ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತದೆ. ಡಾಕ್ಟರ್ ಶಾಲಿನಿ ಹುಲಿಗಳವ್ರೆ, ಈಗ ಬಹಳ ಅಂದ್ರೆ ಬೀಜೋಪಚಾರದ ಅವಶ್ಯಕತೆ ಅನ್ನೋದು ನಮ್ಮ ರೈತ ಬಾಂಧವರಿಗೆ ಅರ್ಥ ಆಯ್ತು. ಈಗ ಅಂದ್ರೆ ಯಾವುದೇ ಒಂದು ಬೀಜ ಅದು ಪರಿಪೂರ್ಣವಾಗಿ ಆರೋಗ್ಯದಾಯಕವಾಗಿರುವುದಿಲ್ಲ, ಅದಕ್ಕೊಂದು ಉಪಚಾರ ಮಾಡಿದಾಗಲೇ ಅದು ನಿಮಗೆ ಅದು ಮೈ ಕೊಡವಿ ಎದ್ದೇಳ್ತದೆ, ಮತ್ತೆ ಹೆಂಗ್ ಬೇಕು ಹಂಗ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಖಂಡಿತ ಬೀಜೋಪಚಾರ ಮಾಡದೆ ನೀವು ಬಿತ್ತಲಿಕ್ಕೆ ಹೋಗ್ಬಾರ್ರಿ. ಬಿತ್ತಿರ್ಬೋದು, ಅಷ್ಟು ಜನ ಇನ್ನಷ್ಟು ಬಿತ್ತಕ್ಕೆ ತಯಾರಾಗಿರ್ಬೇಕು. ನೀವು ಹಿಂಗಾರು ಬಿತ್ತಿರ್ಬೇಕು, ಇನ್ನಷ್ಟು ಜನ ಹಿಂಗಾರು ಬಿತ್ತಲಿಕ್ಕೆ ತಯಾರು ನಡೆಸಿರ್ಬೇಕು. ಆದ್ರೆ ಈ ಬೀಜೋಪಚಾರ ಮಾಡಿ ಬಿತ್ತಿದ್ರೆ ನಿಮ್ಗೆ ಲಾಭ ಜಾಸ್ತಿ ಆಗ್ತದೆ. ಏನ್ ಲಾಭ ಅನ್ನೋದನ್ನ ನಮ್ಮ ಕೃಷಿ ಬಾಂಧವರಿಗೆ ರೈತ ಬಾಂಧವರಿಗೆ ಹೇಳ್ತೀರಾ ಡಾಕ್ಟರ್ ಶಾಲಿನಿ ಹುಲಿಗಳವರೇ? ಏನ್ ಲಾಭ? ಬಹಳಷ್ಟು ಲಾಭ, ಲಾಭ ಕಡಿಮೆ ಖರ್ಚಿನಲ್ಲಿ ಬಹಳ ಲಾಭ ಇದ್ದಂಗೆ ಇದೆ ಬೀಜೋಪಚಾರ. ಅದೇನ್ ಲಾಭ ಇದೆ ಅಲ್ಲ, ಈ ಬೀಜೋಪಚಾರ ಮಾಡಿಬಿತ್ತರಿಂದ ಸುಮಾರು 25-30 ದಿನವರೆಗೂ ಬೆಳೆಗಳಂತೂ ಯಾವುದೇ ರೀತಿ ರೋಗ ಮತ್ತು ಕೀಟಗಳು ಕಂಡು ಬರೋದಿಲ್ಲ. ಆದರೆ ನಾವು ರೈತರಿಗೆ ಹೇಳೋದು ಒಂದೇ, ನೀವು ಯಾವ್ದು ಬೆಳೆ ಬೆಳೀತಿರ್ತೀರಲ್ಲ ಮುಂದೆ ಬರುವ ರೋಗಗಳ ಬಗ್ಗೆನೂ ತಿಳ್ಕೊಂಡಿರಬೇಕು. ಈಗ ಜೋಳದಲ್ಲಿ ನೋಡಪ್ಪ, ಸೈನಿಕ ಹುಳಕ್ಕೆ ನೀವು ಬೀಜೋಪಚಾರ ಮಾಡ್ತೀರಿ, ಅದ್ರ ಮುಂದೆ ಮತ್ತೆ 25-30 ದಿನ ನಂತರ ಮತ್ತೆ ಕಾಣಿಸ್ಕೊಂತಂದ್ರೆ ಅವಾಗ ಒಂದು ಸಿಂಪರಣೆ ಮಾಡಬೇಕಾಗ್ತದೆ. ಆದರೆ 30 ದಿನವರೆಗಂತೂ ಏನೂ ಕಾಣಿಸಂಗಿಲ್ಲ, ಆವಾಗ ನೀವು ಬೆಳೆ ಒಂದು ಹತೋಟಿ ರೀತಿಯಲ್ಲಿ ಇರ್ತದೆ. ಆಮೇಲೆ ಬೆಳೆಯಿಂದ ಬೆಳೆಗೆ ಹರಡುವ ರೋಗಗಳನ್ನು ನಿಯಂತ್ರಿಸಬಹುದು. ಅಂದರೆ ಕೆಲವೊಂದು ನಾವು ಇದು ಸಿ ಟ್ರಾನ್ಸ್ಮಿಷನ್ ಡಿಸೀಸಸ್ ಏನಂತೀವಿ, ಅಂದರೆ ಮುಂದೆ ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಏನು ರೋಗಗಳು ಹರಡ್ತಿರ್ತಾವಲ್ಲ, ಅಂಥವನ್ನು ನಾವು ನಿಯಂತ್ರಿಸಬಹುದು. ಆಮೇಲೆ ಇಲ್ಲಿ ಬೀಜಗಳ ಮೊಳಕೆ ಪ್ರಮಾಣವನ್ನು ಕೂಡ ಹೆಚ್ಚಿಸಿ ನಮ್ಮ ಸಸಿಗಳ ಸಂಖ್ಯೆಗಳನ್ನು ಕೂಡ ಕಾಪಾಡ್ಬೋದು. ಆಮೇಲೆ ಇನ್ನೊಂದೇನಿಲ್ಲಿ ಲಾಭದಾಯಕ ಒಂದು ಅಂಶ ನಮ್ಮ ಬೀಜೋಪಚಾರ ಮಾಡೋದ್ರಿಂದ ಅಂದರೆ, ಈಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನು ಬೀಜದಿಂದ ಕೆಲವು ರೋಗಗಳನ್ನು ಹರಡ್ತಿರ್ತಾವೆ, ಅಂಥ ಈಗ ಆಲೂಗಡ್ಡೆಯಲ್ಲಿ ಕೆಲವೊಂದು ರೋಗಗಳಿದ್ದಾವೆ ಬೀಜದಿಂದ ಬೀಜ ಹರಡುವಂಥ ರೋಗಗಳನ್ನು, ಅಂಥ ಒಂದು ರೋಗಗಳನ್ನು ನಾವು ಹತೋಟಿ ಮಾಡಲಿಕ್ಕೆ ಈ ಬೀಜೋಪಚಾರ ಭಾಳ ಭಾಳ ಒಂದು ಲಾಭದಾಯಕ ಇದೆ. ಆಮೇಲೆ ಈ ಬೀಜೋಪಚಾರ ಮಾಡೋದ್ರಿಂದ ಇನ್ನೇನು ಲಾಭಗಳಿದೆ ಅಂದರೆ, ಮಣ್ಣಿನ ಒಂದು ಫಲವತ್ತತೆಯನ್ನು ನಾವು ಕಾಪಾಡ್ಬೋದು. ಮುಖ್ಯವಾಗಿ ಜೈವಿಕ ಬೀಜೋಪಚಾರ ಮಾಡೋದ್ರಿಂದ, ಮತ್ತು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಅದ್ರ ಜೊತೆ ಏನು ನಾವು ಜೈವಿಕ ಶಿಲೀಂದ್ರನಾಶಕ ಅಥವಾ ಗೊಬ್ಬರಗಳನ್ನು ಮಿಶ್ರಣ ಮಾಡಿ ನಾವು ಹಾಕ್ತೀವಿ, ಅದು ಭಾಳ ಒಂದು ಲಾಭದಾಯಕಗಳಿದ್ದಾವೆ. ಸೊ ಒಂದು ಈ ಬೀಜೋಪಚಾರಗಳದಿದು ಪ್ರಮುಖವಾದ ಲಾಭಗಳು. ಭಾಳ ಸಂತೋಷ ಡಾಕ್ಟರ್ ಸ್ಯಾಲಿನಿ ಹುಲಿಗಳವರೇ, ಭಾಳ ವಿಸ್ತೃತವಾಗಿ ನೀವು ನಮ್ಮ ರೈತ ಬಾಂಧವರಿಗೆ ಮಾಹಿತಿ ನೀಡಿದ್ದೀರಾ. ಈಗ ನಾವು ಕೊನೆಗೆ ಒಂದು ಪಟ್ಟಿ ಮಾಡೋಣ, ಯಾಕಂದ್ರೆ ಇದು ಬೀಜೋಪಚಾರದ ಮಹತ್ವ ಬಹಳ ಇದೆ ಅಂತ ಅವ್ರಿಗೆ ಗೊತ್ತಿದೆ, ಆದ್ರೂ ನಿರ್ಲಕ್ಷ್ಯ ಆಗ್ತದೆ. ಅವಾಗ ಅವರು ಹೇಳ್ತಾ ಇರ್ಬೇಕು, ಹೇಳ್ತಾ ಇರ್ಬೇಕು, ನಿರ್ಲಕ್ಷ್ಯ ಆಗ್ತದೆ, ಇಲ್ಲಿ ಬಿಡೋ ನಡೀತಿತ್ತು, ಸಣ್ಣ ಬಿಟ್ಬಿಟ್ಟು ಏನಾಗುತ್ತೆ ಅಂತ ಹೇಳಿ. ಆದ್ರೆ ಅದರಿಂದ ಆಗುವ ಹಾನಿ, ತಾವು ಎಷ್ಟೆಲ್ಲ ಕಷ್ಟಪಟ್ಟು ಬೆಳೀತಿರ್ತಾರ, ಸಣ್ಣ ಕೆಲಸ ಬೀಜೋಪಚಾರ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಅನ್ನೋದನ್ನ ಮರ್ತು ಬಿಡ್ತಾರೆ. ಅದಕ್ಕೆ ನಮ್ಮ ರೈತ ಬಾಂಧವರು ಬೀಜೋಪಚಾರ ಮಾಡ್ಬೇಕಾದ್ರೆ ಏನೇನು ಅಂಶಗಳನ್ನು ಗಮನಿಸಬೇಕು, ಅದನ್ನೊಂದು ಎರಡು ಮಾತು. ಯಾಕಂದ್ರೆ ತಾವು ಸಸ್ಯ ರೋಗ ತಜ್ಞರು, ಯಾವ ರೋಗ ಬರ್ತದೆ ಅನ್ನೋದು ಪಕ್ಕ ಗೊತ್ತಿದ್ದವರು, ಬೀಜೋಪಚಾರ ಮಾಡಿ ಅನುಭವ ಇದ್ದಂಥವ್ರು, ಬೀಜೋಪಚಾರ ಮಾಡೋದ್ರಿಂದ ಹೆಂಗೆ ರೋಗದಿಂದ ನಾವು ನಿರ್ವಹಣ ಮಾಡ್ಬೋದು ನಮ್ಮ ಬೆಳೆಗಳನ್ನು ಅಂತ ನಿಮ್ಗೆ ಪಕ್ಕ ಗೊತ್ತಿದೆ. ಒಂದೆರಡು ಕಿವಿ ಮಾತುಗಳನ್ನು ಹೇಳ್ತಾರೆ ಕೊನೆಯದಾಗಿ. ಅದೇ ಅದೇ ಬೀಜೋಪಚಾರ ಏನ್ ಮಾಡ್ತಾ ಇದೀವಿ ಅದ್ರ ಲಾಭಗಳಂತೂ ಬಹಳ ಇದೆ. ಆದ್ರೆ ಇಲ್ಲಿ ರೈತ ಬಾಂಧವರು ಬೀಜೋಪಚಾರ ಮಾಡ್ಬೇಕಾದ್ರೆ ನಾವು ಏನ್ ಪ್ಯಾಕೆಟ್ ತರ್ತೀವಿ, ಜೈವಿಕ ಪ್ಯಾಕೆಟ್ ಅರ ಇರ್ಬೇಕು ಇಲ್ಲ ರಾಸಾಯನಿಕ ಪ್ಯಾಕೆಟ್ ಏನ್ ತರ್ತೀವಿ, ಅದ್ರ ಮೇಲೆ ಇರುವ ಒಂದು ಅಂಶಗಳನ್ನು ನಾವು ತಿಳ್ಕೋಬೇಕು. ಆ ಅಂಶವೇನಂದ್ರೆ ಏನು ನಾವು ಶಿಫಾರಸು ಮಾಡಿದ ಔಷಧಿಗಳು ಇದೆಯಲ್ಲ ಅದೇ ತಂದಿದ್ದೀರೋ ಇಲ್ಲೋ ಅಂಥೇಳಿ, ಆಮೇಲೆ ಅದರ ದಿನಾಂಕ ಸಮಯ ನೋಡಿ ತಿಳಿದುಕೊಳ್ಬೇಕು. ಅಂದರೆ ಅದು ಎಕ್ಸ್ಪೈರಿ ಆಗಿರಬಾರ್ದು. ಎಸ್ಪೆಷಲಿ ನಾವು ಜೈವಿಕ ಬೀಜೋಪಚಾರ ಏನಿದೆ ಅಲ್ಲ ಅದು ಬಹಳ ಮುಖ್ಯವಾಗಿ ನೋಡ್ಕೋಬೇಕು ಅದರದ್ದು ಒಂದು ಎಕ್ಸ್ಪೈರಿ ಡೇಟ್. ಯಾಕಂದರೆ ಅದ್ರದ್ದು ಬರೀ 6 ತಿಂಗಳಷ್ಟೇ. ಹಾಂ, ರೈತರು ಬಾಂಧವರು ಈಗ ತಂದು ನಾನು ಆಮೇಲೆ ಬೀಜೋಪಚಾರ ಮಾಡ್ಬೇಕಂತ ಹಂಗೆ ಮನೇಲಿ ಇಟ್ಬಿಟ್ರೆ ಮರ್ತು ಬಿಟ್ರೆ ಅದ್ರದ್ದು ಒಂದು ಅಂಶ ಕಳ್ಕೊಂಬಿಡ್ತದೆ. ಅದಕ್ಕೆ ಅದ್ರದ್ದು ಎಕ್ಸ್ಪೈರಿ ಡೇಟ್ ನೋಡ್ಕೊಂಡು ನಾವು ಬೀಜೋಪಚಾರ ಮಾಡಬೇಕು. ಆಮೇಲೆ ಜೈವಿಕ ಶಿಲೀಂದ್ರನಾಶಕ ತಂದಮೇಲೆ ಅದು ತಂಪಾದ ಸ್ಥಳದಲ್ಲೇ ಇಡಬೇಕು. ಯಾಕಂದ್ರೆ ನಾವು ಸ್ವಲ್ಪ ಬಿಸಿಲು ಬಡೆಯಂಗೆ ಸ್ಥಳದಲ್ಲಿ ಇಟ್ಟರೆ ಅದು ಜೀವಾಣು ಸೂಕ್ಷ್ಮ ಜೀವಿ ಇರ್ತದೆ ಅದರಲ್ಲಿ, ಅದು ಸತ್ತೋಗ್ಬಿಡ್ತದೆ. ಆಮೇಲೆ ಮಣ್ಣಿನಲ್ಲಿ ಸೂಕ್ತ ತೇವಾಂಶ ಕಾಪಾಡ್ಕೋಬೇಕು ಯಾವಾಗಲೂ ಜೈವಿಕ ಶಿಲೀಂದ್ರನಾಶಕ ಯೂಸ್ ಮಾಡ್ಬೇಕಾದ್ರೆ ಬಳಸ್ಬೇಕಾದ್ರೆ. ಆಮೇಲೆ ರಾಸಾಯನಿಕ ಶಿಲೀಂದ್ರ ಮತ್ತು ಕೀಟನಾಶಕಗಳನ್ನು ಉತ್ತಮ ಗುಣಮಟ್ಟವಾಗಿರಬೇಕು ಮತ್ತು ಅವು ಬೀಜದ ಗುಣಮಟ್ಟವನ್ನು ಹೆಚ್ಚಿಸುವಂತಿರಬೇಕು. ಅಂದರೆ ಈಗ ಹೊಸ ಹೊಸ ಔಷಧಿಗಳು ಬಂದವು ನಮ್ಮ ಮಾರ್ಕೆಟಲ್ಲಿ, ಅಂಥ ಒಂದು ಔಷಧಿಗಳು ಹೆಚ್ಚಿನ ಒಂದು ಗುಣಮಟ್ಟವನ್ನು ಹೆಚ್ಚಿಸುವಂಥ ಇದ್ದಾವೆ, ಅಂಥವನ್ನೇ ಬಳಕೆ ಮಾಡಬೇಕು. ಆಮೇಲೆ ಬೀಜಗಳಿಗೆ ಯಾವುದೇ ಹಾನಿ ಆಗಬಾರ್ದು. ಆಮೇಲೆ ನಾವು ಒಮ್ಮೆ ಏನಾಗುತ್ತೆ ರೈತರಿಗೆ ನಾವು ಜೈವಿಕ ಬೀಜೋಪಚಾರ ಮಾಡಿರಿ, ರಾಸಾಯನಿಕ ಪದ್ಧತಿಯಲ್ಲಿ ಬೀಜೋಪಚಾರ ಮಾಡಿರಿ ಅಂತ ಹೇಳ್ತೀವಿ. ಅವಾಗ ಎರಡೂ ಮಾಡಬೇಕಂದ್ರೆ ಮೊದಲಿಗೆ ಅವರು ರಾಸಾಯನಿಕ ಬೀಜೋಪಚಾರ ಮಾಡಬೇಕು. ಅದಕ್ಕೆ ಒಂದು ನಾವು ಕೋಡ್ ಇಟ್ಟಿವಿ FIR ಅಂತ ಹೇಳಿ. FIR ಅಂದ್ರೆ ಪೊಲೀಸಲ್ಲಿ ಸ್ಟೇಷನ್ FIR ಅಲ್ಲ, ಎಫ್ ಅಂದ್ರೆ ಫಂಜಿಸೈಡ್, ಅಂದ್ರೆ ಫಂಜಿಸೈಡ್ ಅಂದ್ರೆ ಶಿಲೀಂದ್ರನಾಶಕದಿಂದ ಮೊದಲಿಗೆ ಬೀಜೋಪಚಾರ. ನೆಕ್ಸ್ಟ್ ಇನ್ಸೆಕ್ಟಿಸೈಡ್ ಐ, ಇನ್ಸೆಕ್ಟಿಸೈಡ್ ಅಂದ್ರೆ ಕೀಟನಾಶಕದಿಂದ ಬೀಜೋಪಚಾರ ಮಾಡಬೇಕು. ನೆಕ್ಸ್ಟ್ ಆರ್ ಅಂದ್ರೆ ಇಲ್ಲಿ ಜೈವಿಕ ರೈಸೋಬಿಯಮು ಅಥವಾ ಟ್ರೈಕೋಡರ್ಮಾ ಇದರಿಂದ ಬೀಜೋಪಚಾರ ಮಾಡಿ ನಂತರ ಬಿತ್ತನೆ ಮಾಡಬೇಕು. ಇದು ಉಲ್ಟಾ ಮಾಡಿದ ಕೆಲಸ ಆಗಲ್ಲ. ಅದು ಮೊದಲಿಗೆ ರಾಸಾಯನಿಕ ಮಾಡಿ ಆಮೇಲೆ ಜೈವಿಕ ಮಾಡಿ ಆಮೇಲೆ ಬಿತ್ತನೆ ಮಾಡಿ. ಆಮೇಲೆ ಉಪಚಾರ ಮಾಡಿದ ಬೀಜವನ್ನು ಯಾವುದೇ ಕಾರಣಕ್ಕೂ ಆಹಾರವನ್ನು ಉಪಯೋಗಿಸಬಾರದು, ಹೊರಗೆ ಚೆಲ್ಲಬಾರ್ದು. ಯಾಕಂದ್ರೆ ಮುಂದೆ ಪ್ರಾಣಿ ಪಕ್ಷಿಗಳೇನಾದರೂ ತಿಂತಂದ್ರೆ ಹಾನಿಕರ ಆಗ್ತದೆ. ಆಮೇಲೆ ಯಾವಾಗಲೂ ಗ್ಲೌಸ್ ಹಾಕೋಬೇಕು ರೈತರ ಕೈಯಲ್ಲಿ. ಎಷ್ಟೋ ಜನ ಅದು ಹೊಲದಲ್ಲಿ ಮರೆತು ಬಿಡ್ತಾರೆ, ಸಿಗ್ಲಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಏನಿರ್ತದೆ ಅದನ್ನೇ ಕೈ ಹಾಕೊಂಡು ಸರಿಯಾಗಿ ಬೀಜೋಪಚಾರ ಮಾಡಬೇಕು. ಸೊ ಇಷ್ಟು ನಾವು ಅವರ ಗಮನದಲ್ಲಿ ಇಟ್ಕೊಂಡು ನಾವು ಬೀಜೋಪಚಾರ ಮಾಡಬೇಕು. ರೈಸೋಬಿಯಂ ಅಂದ್ರೆ ರಾಸಾಯನಿಕ ಬೀಜೋಪಚಾರ ಮೊದಲು ಮಾಡಿ ಆಮೇಲೆ ಜೈವಿಕ ಬೀಜೋಪಚಾರ ಮಾಡಿ ಆಮೇಲೆ ಅದು ಹುಷಾರಿದ್ದನ ನೀವು ಅದು ನಿಮ್ ಮೈಗೆ ತಾಕಬಾರ್ದು. ಆಮೇಲೆ ಅದು ಆಮೇಲೆ ಗಾಳಿ ಬಾಳ ಇದ್ದಾಗ ಪುಡಿ ನೋಡಿ ಹಾಕ್ಬೇಕು ಇಲ್ಲಿ ಕಣ್ಣ ಪಣ್ಣ ಅದಕ್ಕೆ ಆತರ ನೋಡ್ಕೊಂಡು ಬಹಳ ಕಾಳಜಿಯಿಂದ ಮಾಡ್ಬೇಕು. ಮತ್ತಿದು ನಿಮ್ಮ ಉತ್ತಮ ಅಭಿವೃದ್ಧಿಗಾಗಿ ಉತ್ತಮ ಬೆಳೆಗಾಗಿ, ನೀವು ಉತ್ತಮ ಬೆಳೆ ಬೆಳೆದ್ರೆ ನಿಮ್ಮ ಭವಿಷ್ಯ ಉತ್ತಮವಾಗಿರ್ತದೆ. ಆ ಒಂದು ಲಕ್ಷ್ಯವನ್ನ ತಾವು ಖಂಡಿತ ಮರಿಬೇಡಿ, ಬೀಜೋಪಚಾರ ಮಾಡೋದನ್ನ ಖಂಡಿತ ಮರಿಬೇಡಿ, ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ ಡಾಕ್ಟರ್ ಶಾಲಿನಿ ಹುಲಿಗಳವರೇ, ಸಸ್ಯರೋಗ ತಜ್ಞರು, ಕೃಷಿ ಶೋಧನೆ ಸಾಧನೆ ಈ ಒಂದು ಜನಪ್ರಿಯ ಒಂದು ಕಾರ್ಯಕ್ರಮ, ರೈತರಿಗೆ ಒಂದು ಕಾಮಧೇನುವಾಗಿರುತ್ತೆ ಈ ಕಾರ್ಯಕ್ರಮ. ಸಾಕಷ್ಟು ಜನ ರೈತ ಬಾಂಧವರು ಈ ಒಂದು ಕಾರ್ಯಕ್ರಮ ಕೇಳಿ ತಮ್ಮ ಒಂದು ಬೆಳೆ ಉತ್ತಮ ಬೆಳೆ ಬೆಳೆಯಲಿಕ್ಕೆ ಏನು ಅಂಶಗಳು ಬೇಕು, ತಾಂತ್ರಿಕ ಅಂಶಗಳು, ಇವತ್ತು ರೈತ ಬಾಂಧವರು ಬಹಳ ಜಾಣರಾಗಿದ್ದಾರೆ, ತಾಂತ್ರಿಕತೆ ಕೃಷಿ ತಾಂತ್ರಿಕತೆ ಏನಿದೆ, ಏನೇನು ಅಭಿವೃದ್ಧಿ ಆಗಿದೆ ಅಂತ ತಿಳ್ಕೊಳ್ಬೇಕು. ಮತ್ತು ಅದನ್ನು ನಾನು ಚರ್ಚೆ ತಪ್ಪದೆ ಪಾಲಿಸ್ಬೇಕು. ಮೊದಲು ಹೆಂಗೆ ಅವಾಗ ಸಾವಯವ ಪದ್ಧತಿ ಇತ್ತು, ಅಂದಾಜು ಮೇಲೆ ಹಾಕ್ತಿದ್ರು, ಏನು ತೊಂದರೆ ಆಗ್ತಿದ್ದಿಲ್ಲ. ಈಗ ನೋಡ್ರಿ ಯೂರಿಯಾ ಜಾಸ್ತಿ ಹಾಕ್ಬಿಟ್ರೆ ಅಂದ್ರೆ ಆಮೇಲೆ ಭೂಮಿ ಇವತ್ತೆಷ್ಟೋ ಕಡೆ ಅತನಿಂದ ಊರ ಕಡೆ ಎಲ್ಲ ಕಸು ಕಡೆ ಮಾಡಬೇಕು, ರೋಗ ಕೀಟಗಳನ್ನು ಜಾಸ್ತಿ ಆಗ್ಬಿಡ್ತದೆ, ಏನು ಮಾಡೋಕ್ಕಾಗುದಿಲ್ಲ. ಹಂಗಾಗಿ ನಿಮಗೆ ನೀವು ನೆರವಾಗಿ, ಆ ಮೂಲಕ ದೇಶಕ್ಕೆ ನೆರವಾಗಿ, ನಮ್ಮೆಲ್ಲರಿಗೂ ಗ್ರಾಹಕರಿಗೂ ನೆರವಾಗಿ ಉತ್ತಮ ಗುಣಮಟ್ಟದ ಆಹಾರ ಧಾನ್ಯವನ್ನು ಬೆಳೀರಿ, ನಿಮ್ಮ ಹಿಂಗಾರು ಬೆಳೆ ತುಂಬಾ ಚೆನ್ನಾಗಿ ಬರಲಿ ಅಂತ ಆಸೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಡಾಕ್ಟರ್ ಶಾಲಿನಿ ಹುಲಿಗಳವರೇ ನಮಸ್ಕಾರ, ಥ್ಯಾಂಕ್ ಯು. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗೂ. ಹಿಂಗಾರು ಬೆಳೆಗೆ ಬೀಜೋಪಚಾರದ ಮಹತ್ವ ಈ ಕುರಿತು ಇದುವರೆಗೂ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಶಾಲಿನಿ ಹುಯಿಲ್ಗೋಳ್ ಅವರು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೊಳೀನ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ ಬಸಲಿಂಗಯ್ಯ ಹಿರೇಮಠ ಅವರಿಂದ ಏಕತಾರಿ ಪದ. ಗುಬ್ಬಿಯೋದು ಗೂಡು ಕಟ್ಟ್ಯಾರು ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾರು. ಗುಬ್ಬಿಯೋದು ಗೂಡು ಕಟ್ಟ್ಯಾರು ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾರು. ಓ ಜ್ಞಾನಲಿಂಗ, ಓ ಜ್ಞಾನಲಿಂಗ, ಜೀವದಂಗ ಯಾಕೆ ಮರತಾರು, ಜೀವದಂಗ ಯಾಕೆ ಮರತಾರು, ಜೀವದಂಗ ಯಾಕೆ ಮರತಾರು. ಗುಬ್ಬಿಯೋದು ಗೂಡು ಕಟ್ಟ್ಯಾರು ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾರು. ಮಾತುಳುಂಗಿ ಮೌನ ಬೆಳೆದಾದೋ ಆ ಮೌನದೊಳಗೆ ಮೂಡ ಹಣಿಸಿ ಮಾಯವಾಗ್ಯಾರು. ಮಾತುಳುಂಗಿ ಮೌನ ಬೆಳೆದಾದೋ ಮೌನದರ್ಥ ನಿನಗೆ ಹೊಳದಾರು, ಮೌನದರ್ಥ ನಿನಗೆ ಹೊಳದಾರು, ಮೌನದರ್ಥ ನಿನಗೆ ಹೊಳದಾರು. ಗುಬ್ಬಿಯೋದು ಗೂಡು ಕಟ್ಟ್ಯಾರು, ಆ ಗೂಡಿನೊಳಗೆ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾರು. ಹರಿವ ಹಳ್ಳ ಹಾಡ ಹೇಳ್ಯಾರೋ, ಆ ಹಾಡಿನೊಳಗೆ ಗೂಡರ್ಥ ಮುಚ್ಚಿ ಹೋಗ್ಯಾರೋ. ಹರಿವ ಹಳ್ಳ ಹಾಡ ಹೇಳ್ಯಾರೋ, ಆ ಹಾಡಿನೊಳಗೆ ಗೂಡರ್ಥ ಮುಚ್ಚಿ ಹೋಗ್ಯಾರೋ. ಓ ಭಾವಲಿಂಗ, ಓ ಭಾವಲಿಂಗ, ಬದುಕಿನರ್ಥ ನಿನಗೆ ಹೊಳದಾರು, ಬದುಕಿನರ್ಥ ನಿನಗೆ ಹೊಳದಾರು, ಬದುಕಿನರ್ಥ ನಿನಗೆ. ಇದುವರೆಗೆ ಬಸ್ಲಿಂಗಯ್ಯ